ಬಾಯಿನೂ ಹಂಗೆ ಕೂಡ್ಕೊಂಡ್ಬಿಡ್ತು. ಆನಕಲ್ ಮಳೆಗೆ ಏನೂ ನನಗೆ ಎಫೆಕ್ಟ್ ಆಗಲಿಲ್ಲ, ಮಾಮೂಲಿ 100% ಬೆಳೆ ನನಗೆ ಸಿಕ್ತು. ನನಗೆ ಅವಾಗ ತುಂಬ ಆಶ್ಚರ್ಯ ಆಯಿತು, ಈ ಸಲ ಬೆಳೆ ಹೋಗೇ ಬಿಡ್ತು ಅಂತ ಆತಂಕದಲ್ಲಿ ಇದ್ದಿದ್ದು ಯಾವುದೇ ತೊಂದರೆ ಇಲ್ದಂಗೆ ಬೆಳೆ ಬಂತು. ಅದರಿಂದ ನನಗಿನ್ನೂ ನಂಬಿಕೆ ತುಂಬ ಜಾಸ್ತಿ ಆಯಿತು, ಇದರಿಂದ ನನಗೆ ತುಂಬ ಅನುಕೂಲ ಆಗ್ತಾ ಇದೆ ಅಂತ ನಂಬಿಕೆ ಬಂದಿದೆ. ಪರಿಸರ ಪ್ರಿಯ ಪದಾರ್ಥವಾದ ನೂವಾಲ್ಗೆಯನ್ನು ಇಷ್ಟಪಟ್ಟು ಬಳಸಿದಿರಿ, ಪರಿಣಾಮವನ್ನು ಕಂಡಿದರೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರೆ ನಿಮ್ಮ ಸಂಖ್ಯೆಯನ್ನು ಹೇಳ್ಬೋದಾ? 9990636739. ಹೆಚ್ಚಿನ ಮಾಹಿತಿಗೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 9449611878 9449611878. ಇದುವರೆಗೆ ನೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಈಗ ಹುಬ್ಬಳ್ಳಿ ಸುಳ್ಳದ ದೇವಕ್ಕ, ರಾಮಪ್ಪ, ತುಳಜಮ್ಮನವರ್ ಹಾಗೂ ಮೇಳದವರಿಂದ ಕೋಲಾಟದ ಪದಗಳನ್ನು ಕೇಳೋಣ. ಇದುವರೆಗೆ ಹುಬ್ಬಳ್ಳಿಯ ಸುಳ್ಳದ ದೇವಕ್ಕ, ರಾಮಪ್ಪ, ತುಳಜಮ್ಮನವರ್ ಹಾಗೂ ಮೇಳದವರಿಂದ ಕೋಲಾಟದ ಪದಗಳನ್ನು ಕೇಳಿದಿರಿ. ಈಗ ಪ್ಯಾಟಿ ಧಾರಣಿ ಪ್ರತಿ ಕ್ವಿಂಟಲ್ಗೆ. ಆರಂಭದಲ್ಲಿ ಗದಗ್ ಪ್ಯಾಟಿ